ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ, ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0835429703, ಹೃದಯ ರೋಗ ಆಸ್ಪತ್ರೆ 0835429713. ಭಾರತ ಸರ್ಕಾರವು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಪಿಎಂ ವಾಣಿ ಯೋಜನೆ. ಆಸಕ್ತ ಕಂಪನಿಗಳು ಪಬ್ಲಿಕ್ ಡೇಟಾ ಆಫೀಸ್ ಅಗ್ರಿಗೇಟರ್ PDOA ನೋಂದಾಯಿಸುವ ಮೂಲಕ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಸೇವೆಯನ್ನು ನೀಡಬಹುದು. ನೋಂದಣಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ವೆಬ್ಸೈಟ್ saralsanchar.gov.in ಗೆ ಭೇಟಿ ನೀಡಿ. ಯಾವುದೇ ತರಹದ ಇಂಟರ್ನೆಟ್ ಪರವಾನಗಿ ಶುಲ್ಕ, ನೋಂದಣಿ ಶುಲ್ಕಗಳಿಲ್ಲ. ಎಲ್ಲ PDOAಗಳು ಮತ್ತು ಆಪ್ ಪೂರೈಕೆದಾರರು ಸಿಡಾಟ್ನ ಸೌಲಭ್ಯಗಳಾದ PDOA ಸ್ಟ್ಯಾಕ್ ಮತ್ತು ಪಿಎಂ ವಾಣಿ ಆಪ್ಗಳಿಗೆ ಕೇವಲ 25,000 ರೂಪಾಯಿಗಳನ್ನು ಪಾವತಿಸುವ ಮೂಲಕ ಹಾಗೂ ಹೆಚ್ಚಿನ ಹೂಡಿಕೆ ಇಲ್ಲದೆ ಪಿಎಂ ವಾಣಿ ಅಡಿಯಲ್ಲಿ ವೈಫೈ ಸೇವೆಗಳನ್ನು ನೀಡಬಹುದು. ಹೆಚ್ಚಿನ ವಿವರಗಳಿಗೆ pmwani.gov.in/wanie ಗೆ ಇಂದೇ ಭೇಟಿ ನೀಡಿ. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯೋಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 88717248 ಅಥವಾ ವಿಸಿಟ್ ಮಾಡಿ www.cancermiraj.com. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳಿ ಗ್ರಾಮಲಕ್ಷ್ಮಿ. ಬಾಳೆ ಬೆಳೆ ಬೇಸಾಯ ಈ ಕುರಿತು ಸುಹಾಸಿನಿ ಜಾಲವಾದಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಬಾಳೆಹಣ್ಣ್ರಿ, ಬಾಳೆಹಣ್ಣ್ರಿ, ಬಾಳೆಹಣ್ಣು ಬೇಕೇನ್ರಿ? ಏ ಬುಟ್ಟಿಯರ ಕೆಳಗಿಡ, ನಿಂತ ನಿಂತಲ್ಲೇ ಬಾಳೆಹಣ್ಣು ಬೇಕೇನ್ರಿ ಅಂದ್ರೆ ನಾಯಿನಷ್ಟು ಎತ್ತರ ಮೇಲೆ ನಿಂತು ನೋಡ್ಲ್ಯಾ? ದೇವಕ್ಕ ಎಲ್ಲ ಕಡೆ ಮಾರಿ ಬಂದೆ, ಇದು ಕಡೇದ ನೋಡಿದ ನಿಮ್ಮನಿ. ಒಂದು ವಾಟಗ ನೀರು ಕೊಡವಾ. ತಡಿ, ನೀರು ತರ್ತೀನಿ. ಈ ಬುಟ್ಟಿ ಹಗರ್ಕ ಕೆಳಗಿಡ. ಹಗರ್ಕೇನ್ ಬುಟ್ಟಿ ಹಗರ ಆಗ್ಯದಲ್ ನಿಂದ. ವಾ ಏನ್ ಕೇಳ್ತಿದಿ? ಅಲ್ಲೊಂದಿಷ್ಟು ಕಟ್ಟಿ ಮೇಲಿಟ್ಟಿದ್ದೆ, ಅವನ್ನು ತಗೊಂಡ್ರು. ಇನ್ ಮತ್ ಮನ್ ಅಂದಿದ್ ನೋಡಿ ನಿನಗೆ, ಇವ ಹಣ್ಣು ಬಹಳ ಚಲೋ ಬಂದಾವು, ಮತ್ತೆ ಕೊಟ್ಟು ಕಳಿಸ್ತೀನಿ ಅಂದಿದ್ನಲ್ಲ. ಇದು ನನ್ನ ಮಗ ಅಲ್ಲಂತ ಹೋಗಿ ಕೊಟ್ಟು ಬರಾಕ, ಅದಕ್ಕೆ ಹಂಗಾರೆ ಕಡಿಕ್ ಇಲ್ಲಿ ನಿನಗೆ ಕೊಟ್ಟ, ನಾ ಮನೆಗೆ ಹೋದ್ರ ಆತಂತ ಬಂದ್ ನೋಡ. ಸಾವಕ್ಕ ನಿನಗ ನಾನು ಬಾಳೆಹಣ್ಣು ಎಷ್ಟು ಉಪಯೋಗಿಸ್ತೀನಿ ಅನ್ನೋದು ಗೊತ್ತದ, ಅದಕ್ಕೆ ನಿನಗೆ ಅವಾಗ ಅವಾಗ ತಂದು ಕೊಡು ಅಂತ ಹೇಳ್ತಿರ್ತೀನಿ. ತಡಿ ತಡಿ, ನಿನಗೆ ಮೊದ್ಲೆಕ್ ನೀರು ತಂದು ಕೊಡ್ತೀನಿ ನಾನು. ತಗೋ, ಇತ್ತಗೋ, ನೀರು ತಗೋ ಮೊದ್ಲೆಕ್. ದೇವಕ್ಕ ಮತ್ತೆ ಬೈಬೇಡ. ಯಾಕ? ಇವು ಹಣ್ಣು ತಗೋ. ಅಯ್ಯೋ ಅಯ್ಯೋ, ಹಣ್ಣ ಹಿಂಗ್ಯಾಕ ಕರ್ಗಟ್ಟಾವ ಹಣ್ಣು? ಏನ್ ಕೇಳ್ತಿ ದೇವಕ್ಕ ನನ್ನ ಕತಿ ಬಾಯಲ್ಲಿ? ಯಾಕೇನು ಈ ಸಲ ಜ್ವಾಯ್ ಜೊಟ್ಟ ಅಂತಾವ ಗಿಡ ಅಷ್ಟು? ಏ ನಿನಗ ನೋಡ, ಹೆಂಗ ಗಿಡ ನೆಡಬೇಕು, ಒಳ್ಳೆ ಗೊನಿ ಹೆಂಗ ಪಡಿಬೇಕು. ಗೊನಿ ಅಂದ್ರ ನೋಡು, ಬಾಳೆಹಣ್ಣು ದೊಡ್ಡ ದೊಡ್ಡ ಸೈಜು, ದಷ್ಟ ಪುಷ್ಟ ಆಗಿರ್ಬೇಕು ಅಂತ ಗೊನಿಯರೇ ನೋಡಿ ಎಲ್ಲ ಸಾವಕ್ಕ ನೀನ. ತಡಿ, ನಮ್ಮ ಗೆಳತಿ ಸುಹಾಸಿನಿ ಜಾಲ್ವಾದಿ ಅಂತ ಹೇಳಿ ಅವರು ಈ ಬಾಳೆ ಬೆಳೆ ಒಳಗನ ಸಂಶೋಧನೆ ಮಾಡ್ಯಾರ. ಮತ್ತ ಎಂಥ ಗಿಡ ಗೊನಿ ಬಿಡ್ತಾವ, ಯಾ ಹೊತ್ನಾಗ ಬಿಡ್ತಾವ, ಅದನ್ನ ಹೆಂಗ್ ಬೆಳೆಸ್ಬೇಕು, ಈಗ ನೀ ಹೇಳ್ದಲ್ಲ ರಾಸಾಯನಿಕ ಹಾಕ್ಬೇಕು ಹಾಕಬಾರ್ದು, ಏನ್ ಗೊಬ್ಬರ ಹಾಕ್ಬೇಕು, ಮತ್ತ ಈ ಬಾಳೆ ಅಂದ್ರೆ ಇದು ಪೋಷಕಾಂಶ ಭರಿತವಾದಂತ ಹಣ್ಣು, ಇದನ್ನ ಹೆಂಗ್ ತಗೋಬೇಕು, ಮತ್ತ ರೈತರಿಗೆ ಎಷ್ಟು ಉಪಯೋಗ ಅನ್ನೋದು ಎಲ್ಲ ವಿಷಯ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಯಾರ. ಕೇಳ್ಬರೋಣಲ್ಲ? ಹಾ ನಡಿ. ಕೇಳ್ಬರೋಣಲ್ಲ ಕೇಳೋಗರಿಗೆಲ್ಲ ನಮಸ್ಕಾರ. ಕೇಳೋಗ್ರ, ಹಣ್ಣಂದ್ರ ಯಾರಿಗೆ ಸೇರುವುದಿಲ್ಲ ಹೇಳ್ರಿ? ಹಣ್ಣನ್ಯಾಗೂ ಬಾಳೆಹಣ್ಣು ಅಂದ್ರ ಬಹಳ ಪ್ರೀತಿ. ಈ ಬಾಳೆಹಣ್ಣು ನಮ್ಮ ದಿನನಿತ್ಯದ ಸೇವನೆಯ ಜೊತೆ ಜೊತೆಗೆ ದೇವರಿಗೆ ನೈವೇದ್ಯಕ್ಕ ಅಂತ ಕೂಡ ನಾವು ಈ ಬಾಳೆಹಣ್ಣುಗಳನ್ನು ಬಳಸ್ತಾ ಇರ್ತೀವಿ. ಈ ಹಣ್ಣುಗಳೊಳಗೂ ಕೂಡ ಹಲವಾರು ರೀತಿಯ ಪ್ರಕಾರಗಳವ. ಪಚ್ಚಬಾಳೆ, ಚುಕ್ಕೆ ಬಾಳೆ, ಏಲಕ್ಕಿ ಬಾಳೆ ಹಿಂಗೆ. ಮತ್ತು ಮನಿ ಹಿತ್ತಲ್ದಾಗ ಸ್ವಲ್ಪ ಜಾಗ ಇದ್ರೂ ಸಾಕು, ಒಂದೆರಡು ಬಾಳೆ ಗಿಡ ಹಚ್ಚೇ ಬಿಡೋಣ ಅಂತೀವಿ. ಈ ಅಡಿಗೆ ಮನೆಯ ಒಂದು ಸಿಂಕಿನ ನೀರು ಹರಿದು ಹೋಗುವಂಥ ಜಾಗ ಅಲ್ಲಿ ಯಾಕೆ ವೇಸ್ಟ್ ಮಾಡಬೇಕು, ಒಂದು ಸಣ್ಣ ಬಾಳೆ ಗಿಡ ಹಾಕೇ ಬಿಡೋಣ ಅಂತ ಅನಿಸೋದು ಕೂಡ ಬಹಳ ಸಹಜ. ಈ ಬಾಳೆ ಬೆಳೆ ಲಾಭದಾಯಕವಾದಂಥ ಬೆಳೆ. ಮತ್ತು ನಾವು ಸೇವಿಸುವಂಥ ಈ ಬಾಳೆಹಣ್ಣು ಕೂಡ ಸಾಕಷ್ಟು ಪೋಷಕಾಂಶಗಳ ಆಗರ ಆಗಿರ್ತದೆ. ಹಂಗಂದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಈ ಬಾಳೆ ಬೆಳೆ ಬೇಸಾಯದ ಬಗ್ಗೆ ನಾವು ಮಾತಾಡೋಣಂತ. ನಮ್ಮ ಜೊತೆಗೆ ಭಾಗವಹಿಸೋದಕ್ಕೆ ಅಂಥೇಳಿ ಅರಭಾವಿಯ ಕಿತ್ತೂರು ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಂಶೋಧಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಹಾಸಿನಿ ಜಾಲ್ವಾದಿ ಅವರಿದ್ದಾರೆ. ಸುಹಾಸಿನಿ ಜಾಲ್ವಾದಿ ಅವರು ನಮಗ ಈ ಬಾಳೆ ಬೆಳೆ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾದಂತ ಮಾಹಿತಿಯನ್ನ ಮಾಡಿಕೊಡ್ತಾರೆ. ಕೇಳೋಣ ಅಲ್ಲ. ನಮಸ್ಕಾರ ಸುಹಾಸಿನಿ ಜಾಲ್ವಾದಿ ಅವರು. ನಮಸ್ಕಾರ ಸುಹಾಸಿನಿ ಜಾಲ್ವಾದಿ ಅವರು. ಬಾಳೆಯ ವೈವಿಧ್ಯತೆಗಳು ಮತ್ತು ಯಾವ್ಯಾವ ಪ್ರದೇಶದಲ್ಲಿ ಈ ಬಾಳೆಯನ್ನ ನಾವು ಬೆಳಿಬಹುದು ಅಂತ ಹೇಳ್ತೀರಿ? ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಬಾಳೆ ಒಂದು ಅತ್ಯಂತ ಪ್ರಮುಖವಾದ ಬೆಳೆ. ಇದನ್ನು ಎಲ್ಲ ರೀತಿಯ ಮಣ್ಣು ಅಂದರೆ ಕೆಂಪು ಗೋಡು ಮಿಶ್ರಿತ ಮಣ್ಣಿಂದ ಹಿಡಿದು ಕಪ್ಪು ಮಿಶ್ರಿತ ಮಣ್ಣಲ್ಲಿ ಕೂಡ ಬೆಳಿಬೋದು. ಈ ಭೂಮಿ ತಯಾರಿಸಿದಿಂದ ಹಿಡಿದು ಆ ಕಟಾವು ಮಾಡುವವರೆಗೂ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಈಗ ನಮ್ಮಲ್ಲಿ ರೈತರೆಲ್ಲ ಭೂಮಿ ತಯಾರು ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಒಂದೆರಡರಿಂದ ಮೂರು ಸಲ ಭೂಮಿಯನ್ನು ಉಳುಮೆ ಮಾಡಿಬಿಟ್ಟು ಈಗ ಗುಣಿಗಳನ್ನ ತೆಗಿತಾರೆ. ಗುಣಿಗಳನ್ನ ಹೇಗೆ ತೆಗಿತಾರೆ ಅಂದರೆ ಒಂದಡಿ ಅರ್ಧ ಅಡಿ ಅಥವಾ ಅರ್ಧ ಫೂಟ್ ಈ ಗುಣಿಗಳನ್ನ ತೆಗಿತಾರೆ. ತೆಗೆದುಬಿಟ್ಟು ಅಲ್ಲಿ ನಾಟಿ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಮುಂದೆ ಅದು ಗಿಡ ಬೆಳೆದು ಗೊನೆ ಹಾಕಿದ ನಂತರ ಆ ಭಾರಕ್ಕೆ ಆ ಗಿಡ ಬಿದ್ದೋಗ್ಬಿಡುತ್ತೆ. ಯಾಕಂದರೆ ಈ ಬಾಳೆ ಬೇರುಗಳು ಮೇಲೇ ಹರಡಿರೋದ್ರಿಂದ ಒಂದು ಸ್ವಲ್ಪ ಗೊನೆಯಿಂದ ಭಾರ ಆದ್ರೂ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಭೂಮಿನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ಉಳುಮೆ ಮಾಡಿ ಮಣ್ಣನ್ನು ಹದ ಮಾಡಿಕೊಂಡು ಒಂದೂವರೆ ಫೂಟು ಕಂಪಲ್ಸರಿಯಾಗಿ ಒಂದೂವರೆ ಫೂಟ್ ಒಂದೂವರೆ ಅಡಿ ಏನಂತೀವಲ್ಲ ಅಷ್ಟು ಅಡಿ ಗುಣಿನ ತೆಗೆದುಬಿಟ್ಟು ಆ ಗುಣಿಗೆ 10-15 ಕೆಜಿ ಈ ಕೊಟ್ಟಿಗೆ ಗೊಬ್ಬರ ಏನಂತೀವಲ್ಲ ಅದನ್ನು ಮೇಲ್ಮಣ್ಣಿನ ಜೊತೆ ಮಿಶ್ರಣ ಮಾಡಿ ನಾಟಿ ಮಾಡಲು ಬಳಸ್ಕೊಂಡಿರುವ ಕಂದನ್ನು ಆ ಗುಣಿ ಮದ್ದಕ್ಕಿಟ್ಟು ಚೆನ್ನಾಗಿ ಮಣ್ಣಿನ ಒತ್ತಬೇಕು. ಈ ಥರ ಒತ್ತಿ ನಾಟಿ ಮಾಡಿದ್ರೆ ನಮಗೆ ಯಾವುದೇ ಮುಂದೆ ಗಿಡ ಬೆಳೆದು ಗೊನೆ ಬಂದಾಗ ಈ ಗಿಡ ಬೀಳೋದಾಗಲಿ ಗೊನೆ ಬಾರದಿಂದಾಗಲಿ ಆಗಲ್ಲ. ನಮಗೆ ಅಧಿಕ ಇಳುವರಿ ಮತ್ತು ಚೆನ್ನಾಗಿ ಗಿಡಗಳ ಬೆಳವಣಿಗೆ ಕೂಡ ಕಂಡುಹಿಡಿಬಹುದು. ಬಾಳೆ ಗಿಡ ಒಂದು ಸಲ ಬೆಳೀತು ಅಂದ್ರೆ ಗಡ ಬಿಡ್ತು ಅಂದ್ರೆ ಅದರ ಸುತ್ತಮುತ್ತ ಕಂದುಗಳು ಹುಟ್ಟುಕೊಳ್ತಾವೆ. ಒಳ್ಳೆಯ ಇಳುವರಿಗೆ ಬೇಕಾಗುವಂಥ ಕಂದುಗಳು ಅಥವಾ ಬಾಳೆ ಮರಿ ಅಂತ ಹೇಳ್ಬೋದು, ಅದರ ಗಾತ್ರ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಒಂದ್ಸಲ ನಾವು ಈಗ ನಾಟಿ ಮಾಡಬೇಕು ಅನ್ನೋ ಪ್ರದೇಶವನ್ನು ರೆಡಿ ಮಾಡಿ ಗುಣಿಗಳನ್ನ ತೆಗೆದು ಆದಮೇಲೆ ಕಂದುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ನಾಟಿ ಮಾಡೋಕ್ಕೆ. ಈಗ ಕಂದುಗಳಲ್ಲಿ ಎರಡು ವಿಧ ಅಂತ ಗುರುತಿಸಿದ್ದೀವಿ, ಒಂದು ಕತ್ತಿ ಕಂದು, ಇನ್ನೊಂದು ನೀರ್ಕಂದು. ಈ ಕತ್ತಿ ಕಂದು ಮತ್ತು ನೀರ್ಕಂದನ್ನ ಹೇಗೆ ಐಡೆಂಟಿಫೈ ಅಂದರೆ ಗುರುತಿಸ್ಕೊಳ್ಳೋದು ಹೇಗೆ ಅಂದರೆ, ಕತ್ತಿ ಕಂದು ಯಾವಾಗಲೂ ತಾಯಿ ಗಿಡಕ್ಕೆ ಹತ್ತಿರದಲ್ಲಿ ಬೆಳ್ಕೊಂಡಿರುತ್ತೆ ಅಂದರೆ ತಾಯಿ ಗಿಡದ ಪಕ್ಕದಲ್ಲೇ ಹುಟ್ಕೊಂಡಿರುತ್ತೆ. ಮರಿಕಂದು ತಾಯಿಯಿಂದ ಸ್ವಲ್ಪ ದೂರದಲ್ಲಿ ಬೆಳೆದಿರುತ್ತೆ. ಮತ್ತು ಕತ್ತಿ ಕಂದಿನ ಎಲೆಗಳು ಕತ್ತಿ ಆಕಾರವಾಗಿ ಉದ್ದಕ್ಕಾಗಿರ್ತವೆ. ಆಮೇಲೆ ಮರಿಕಂದಿನ ಎಲೆಗಳು ಹುಟ್ಟುತ್ತಲೇ ಆ ಎಲೆಗಳು ಅಗಲವಾಗಿ ಹರಡ್ಕೊಂಡಿರ್ತವೆ. ಆದರೆ ನಾವು ನಾಟಿ ಮಾಡಲು ಬಳಸ್ಕೋಬೇಕಾಗಿರೋ ಕಂದು ಯಾವುದಂದ್ರೆ ಕತ್ತಿ ಕಂದನ್ನೇ ಆರಿಸ್ಕೋಬೇಕು. ಯಾಕೆ ಈ ಕತ್ತಿ ಕಂದನ್ನೇ ಆರಿಸ್ಕೋಬೇಕು ಅಂದರೆ, ಕತ್ತಿ ಕಂದನ್ನು ಆರಿಸ್ಕೊಳ್ಳೋದ್ರಿಂದ ಇಳುವರಿ ನಮಗೆ ಚೆನ್ನಾಗಿ ಬರ್ತದೆ ಅಂದರೆ ಕ್ವಾಲಿಟಿ ಇಳುವರಿ ನಮಗೆ ಸಿಗ್ತದೆ. ಈ ಮತ್ತು ಕತ್ತಿ ಕಂದನ್ನು ಬಳಸ್ಕೊಳ್ಳೋದ್ರಿಂದ ಬೇಗನೆ ಇಳುವರಿ ಪಡೆಯಬಹುದು. ಈಗ ಡಿಲೇ ಶೂಟಿಂಗ್ ಆಗೋದಿಲ್ಲ. ಆದರೆ ಮರಿ ನೀರು ಕಂದನ್ನ ನಾವು ಬಳಸ್ಕೊಂಡಿದ್ದೇ ಆಗಿದ್ದಲ್ಲಿ ನಮಗೆ ಇಳುವರಿನೂ ಚೆನ್ನಾಗಿ ಸಿಗೋದಿಲ್ಲ. ಹಾಗೆ ಈ ಗೊನೆಗಳು ಲೇಟಾಗಿ ಗಿಡಗಳೆಲ್ಲ ಲೇಟಾಗಿ ಗೊನೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತವೆ. ಕತ್ತಿ ಕಂದು ಅದು ಅಲ್ಲದೇ ನಾವೀಗ ಅಂಗಾಂಶ ಕೃಷಿ ಬಳಸ್ಕೋಬೇಕಂದ್ರೂ ಅಂಗಾಂಶ ಕೃಷಿ ಸಸ್ಯಗಳನ್ನು ಕೂಡ ನಾವು ನಾಟಿ ಮಾಡಲು ಬಳಸ್ಕೋಬೇಕು. ಹೌದಾ? ಈ ಬಾಳೆ ಕಂದುಗಳ ಉಪಚಾರವನ್ನು ಹೆಂಗೆ ಮಾಡಬೇಕು? ಈಗ ಕತ್ತಿ ಕಂದನ್ನ ನಾವು ನಾಟಿ ಮಾಡೋಕ್ಕೆ ಬಳಸ್ತೀವಿ ಅಂತ ಆದರೆ ಅದನ್ನು 3-4 ಕೆಜಿ ಹಿಂಗೆ ದಪ್ಪ ದಪ್ಪ ಇರೋ ಕಂದುಗಳನ್ನ ಬಳಸಂಗಿಲ್ಲ. ನಾವು ಕನಿಷ್ಠ ಆದರೂ 1-1.5 ಕೆಜಿ ಅಷ್ಟಿರೋ ಕಂದನ್ನು ನಾವು ಆರಿಸ್ಕೊಂಡ್ರೆ ನಮಗೆ ಇಳುವರಿ ಚೆನ್ನಾಗಿ ಸಿಗುತ್ತೆ. ಒಂದ್ಸಲ ನಾವು ನಾಟಿ ಮಾಡಲು ಕಂದುಗಳ ಆಯ್ಕೆ ಮಾಡಿದ ನಂತರ ಈ ಕಂದುಗಳ ಉಪಚಾರ ಮಾಡೋದು ಅತ್ಯವಶ್ಯಕವಾಗಿರುತ್ತೆ. ಯಾಕಂದರೆ ಕೆಲವೊಂದು ಆಲ್ರೆಡಿ ರೋಗ ಬಂದಿರುವಂಥ ಕಂದುಗಳನ್ನ ನಾವು ನಾಟಿಗೆ ಬಳಸೋದ್ರಿಂದ ನಮಗೆ ಗ್ಯಾರಂಟಿ ಮುಂದೆ ರೋಗ ಬಂದೇ ಬರುತ್ತೆ. ಹಾಗಾಗಿ ನಾವು ನಾಟಿ ಮಾಡೋ ಪೂರ್ವದಲ್ಲೇ ಕಂದುಗಳಿಗೆ ಉಪಚಾರ ಮಾಡಿ ನಾಟಿ ಮಾಡಿದ್ದೇ ಅದರಲ್ಲಿ ರೋಗ ಹತೋಟಿ ಮಾಡಬಹುದು. ಈಗ ಕಂದುಗಳ ಉಪಚಾರ ಹೇಗ್ ಮಾಡೋದು ಅಂದ್ರೆ, ಒಂದ್ಸಲ ನಾವು ಕತ್ತಿ ಕಂದನ್ನ ಆಯ್ಕೆ ಮಾಡಿದ ನಂತರ ಕಂದಿನಲ್ಲಿ ಕೊಳೆತ ಭಾಗವನ್ನೆಲ್ಲ ತೆಗಿಬೇಕು, ಆಮೇಲೆ ಬೇರುಗಳನ್ನೆಲ್ಲ ಸ್ವಚ್ಛ ಮಾಡಬೇಕು. ಕಂದುಗಳನ್ನ ರಕ್ಷಿಸುವ ಸಲುವಾಗಿ 2 ಗ್ರಾಂ ಕಾರ್ಬನ್ ರೇಜಿಮ್ ದ್ರಾವಣವನ್ನು 1 ಲೀಟರ್ ನೀರಿನಲ್ಲಿ ಆ ಕಾರ್ಬನ್ ರೇಜಿಮ್ ದ್ರಾವಣ ಮಾಡ್ಕೋಬೇಕು. ಈ ದ್ರಾವಣದಲ್ಲಿ ಈ ಆಯ್ಕೆ ಮಾಡಿದ ಕಂದುಗಳನ್ನು 30 ನಿಮಿಷ ಕಾಲ ಅದ್ದಿ ಆಮೇಲೆ ನಾಟಿ ಮಾಡಬೇಕು. ಈ ನಾಟಿ ಮಾಡೋಕ್ಕಿಂತ ಮುಂಚೆ ನಾವೇನು ಗುಣಿಗಳು ತೆಗೆದಿರ್ತೇವಲ್ಲ, ಆ ಗುಣಿಗೆ 40 ಗ್ರಾಂ ಕಾರ್ಬೋಫ್ಯೂರನ್ ಹರಳುಗಳನ್ನು ಹಾಕಬೇಕು. 40 ಗ್ರಾಂ ಕಾರ್ಬೋಫ್ಯೂರನ್ ಹರಳು ಹಾಕಿ ಈ ನಾವು ಉಪಚಾರ ಮಾಡಿದಂಥ ಕತ್ತಿ ಕಂದುಗಳನ್ನು ಈ ಗುಣಿಗಳ ಮಧ್ಯದಲ್ಲಿ ಇಟ್ಟು ನಾಟಿ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬಾಳೆಯಲ್ಲಿ ಪಡೆಯಬಹುದು. ಕಂದುಗಳ ಆಯ್ಕೆ ಮಾಡೋ ಟೈಮಲ್ಲೇ ರೋಗರಹಿತವಾದ ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕು. ಬಾಧಿತ ಗಿಡದಿಂದ ನಾವು ಕಂದುಗಳನ್ನ ಯಾವತ್ತೂ ಆಯ್ಕೆ ಮಾಡ್ಕೋಬಾರದು. ಆರೋಗ್ಯವಂತ ಕಂದುಗಳನ್ನು ತಗೊಂಡು ನಾಟಿ ಮಾಡಿದ್ದೆ ಅಂತಲೇ ನಮಗೆ ಒಳ್ಳೆಯ ಇರೋದು. ಬಾಳೆ ಬೆಳೆಗೆ ಬಹಳಷ್ಟು ನೀರು ಬೇಕು ಅನ್ನೋ ಮಾತನ್ನ ಕೇಳ್ತಿರ್ತೀವಿ, ಅಂದ್ರೆ ಇದಕ್ಕೆ ಬೇಕಾಗುವಂತ ನೀರಿನ ನಿರ್ವಹಣೆಯನ್ನ ಹೆಂಗ್ ಮಾಡಬೇಕು? ನಾಟಿ ಮಾಡಿದ್ಮೇಲೆ ಹವಾಗುಣಕ್ಕನುಸಾರವಾಗಿ ನಾವು ಬಾಳೆ ತೋಟಕ್ಕೆ ನೀರನ್ನು ಬಿಡಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾ ಹಾ, 4-5 ದಿನಕ್ಕೊಂದ್ಸಲ ಆದರೂ ನೀರು ಕೊಡ್ಬೋದು, ಇಲ್ಲಾಂದ್ರೆ ತುಂಬ ಒಣ ಪ್ರದೇಶ ಇತ್ತು ಅಂದರೆ ನಾವು 2 ದಿನಕ್ಕೊಂದ್ಸಲ ನೀರು ಕೊಡ್ಬೋದು. ಆಮೇಲೆ ಹನಿ ನೀರಾವರಿ ಮುಖಾಂತರ ನಾವು ನಾಟಿ ಮಾಡಿದ ತಕ್ಷಣ ನೀರು ಕೊಟ್ಟರೆ ಬಾಳೆಲಿ ಇನ್ನೂ ಉತ್ತಮವಾದ ಇಳುವರಿಯನ್ನು ನಾವು ಪಡ್ಕೋಬಹುದು. ಎಲ್ಲ ರೈತರು ಕೂಡ ಈಗ ಹನಿ ನೀರಾವರಿನೇ ಮಾಡ್ತಾ ಇದ್ದಾರೆ ಆಕ್ಚುಲಿ. ಆದರೆ ಈ ಕಾಲುವೆ ಮುಖಾಂತರ ನೀರು ಹರಿಸೋ ಬದಲು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ರೆ ನಾವು ಉತ್ತಮವಾದ ಇಳುವರಿಯನ್ನು ಬಾಳೆಯಲ್ಲಿ ಪಡೆಯಬಹುದು. ಈಗ ನಮಗೆಲ್ಲ ಗೊತ್ತಿರುವಂಗೆ ಬಾಳೆಗೆ ನೀರು ಅತ್ಯವಶ್ಯಕ. ಈಗ ನಾವು ಬಾಳೆಗೆ ನೀರು ಕಮ್ಮಿ ಆಯ್ತಂದ್ರೆ ಹೆಚ್ಚಿನ ಇಳುವರಿಯನ್ನು ಪಡೆಯೋಕ್ಕಾಗೋದೇ ಇಲ್ಲ. ಹಾಗೆ ನಾವೀಗ ನಮ್ಮ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳು ಈ ವಿಭಾಗದಲ್ಲಿ ಹಲವಾರು ವರ್ಷಗಳಿಂದ ಸಂಶೋಧನೆ ಮಾಡಿ ಕೆಲವೊಂದು ಫಲಿತಾಂಶನ ಕೊಟ್ಟಿದ್ದೀವಿ. ಅದರಲ್ಲಿ ಬಾಳೆ ನೀರು ನಿರ್ವಹಣೆ ಮಾಡೋದು, ಈಗ ರಾಜಾಪುರಿ ಬಾಳೆ ಅಂದ್ರೆ ನಾವೆಲ್ಲ ನಮ್ಮ ಕಡೆ ಜವಾರಿ ಬಾಳೆ ಏನಂತ ಅಂತೀವಲ್ಲ, ಆ ಬಾಳೆಯಲ್ಲಿ 80% ಬಾಷ್ಪೀಕರಣ ಟೈಮಲ್ಲಿ ನಾವು ಈ ಹವಾಗುಣಕ್ಕನುಸಾರವಾಗಿ ಏನ್ ಮಾಡ್ಬೇಕಂದ್ರೆ ಮೊದಲೇ ಹಂತದಲ್ಲಿ ಅಂದ್ರೆ ಗಿಡ ನಾಟಿಯಿಂದ ಹಿಡಿದು ಮೊಗ್ಗು ಬಿಡುವವರೆಗೂ ಪ್ರತಿ ದಿವಸ 8-12 ಲೀಟರ್ ನೀರು ಕೊಡಬೇಕಾಗತ್ತೆ. ಆಮೇಲೆ 2ನೇ ಹಂತದಲ್ಲಿ ಅಂದ್ರೆ ಮೊಗ್ಗು ಪ್ರಾರಂಭದಿಂದ ಹಿಡಿದು ಗೊನೆ ಹೊರಗೆ ಬರುವವರೆಗೂ 13-18 ಲೀಟರ್ ನೀರು ಕೊಡಬೇಕಾಗತ್ತೆ. ಆಮೇಲೆ 3ನೇ ಹಂತದಲ್ಲಿ ಅಂದ್ರೆ ಗೊನೆಯ ಕೊನೆ ಚಿಪ್ಪು ಓಪನ್ ಆಗುವವರೆಗೂ, ಗೊನೆಯ ಕೊನೆ ಚಿಪ್ಪು ತೆರೆಯುವವರೆಗೂ 19-25 ಲೀಟರ್ ನೀರನ್ನು ಕೊಡಬೇಕಾಗತ್ತೆ. ಆಮೇಲೆ 4ನೇ ಹಂತದಲ್ಲಿ ಅಂದ್ರೆ ಕೊನೆಯ ಹಣಿಗೆ ಹೊರಗೆ ಬಂದು ಈಗ ನಾವು ಗೊನೆ ಕಟಾವು ಮಾಡೋಕ್ಕಿಂತ ಮುಂಚೆ 1 ತಿಂಗಳು ಮುಂಚಿತವಾಗಿ ಈ ಬಾಳೆಗೆ 19-25 ಲೀಟರ್ ನೀರು ಕೊಡಬೇಕು. ಈ ತರ ಹಂತ ಹಂತವಾಗಿ ಮೊದಲೇ ಹಂತ, 2ನೇ ಹಂತ, 3ನೇ ಹಂತ, ಆಮೇಲೆ 4ನೇ ಹಂತದಲ್ಲಿ ಹಂತ ಹಂತವಾಗಿ ಇಷ್ಟಿಷ್ಟು ಲೀಟರ್ ನಾವು ನೀರನ್ನು ಕೊಟ್ಟಿದ್ದೆ ಆದರೆ ನಾವು ಈ ರಾಜಾಪುರಿ ಬಾಳೆಯಲ್ಲಿ ಅಧಿಕ ಇಳುವರಿ ಮತ್ತು ಗುಣಮಟ್ಟದ ಇಳುವರಿಯನ್ನು ಕೂಡ ನಾವು ಬಾಳೆಯಲ್ಲಿ ಪಡೆಯಬಹುದಾಗುತ್ತೆ. ಬಾಳೆ ಬೇಸಾಯ ಮಾಡಬೇಕಾದಾಗ ಗಿಡಗಳ ಮಧ್ಯೆ ಅಂತರ ಬಹಳ ಮುಖ್ಯ ಅಂತ ಹೇಳ್ತಾರೆ, ನೀವೇನ್ ಹೇಳ್ತೀರಿ? ಹಾ, ಅದೊಂದು ಈಗ ನಾಟಿ ಮಾಡಲು ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ರೈತರು 6-6 ಫೂಟ್ ಅಂತರ ಇಡ್ತಾರೆ. ಅಂದ್ರೆ ಗಿಡದಿಂದ ಗಿಡಕ್ಕೆ 6 ಫೂಟ್, ಆಮೇಲೆ ಸಾಲಿನಿಂದ ಸಾಲಕ್ಕೆ 6 ಫೂಟ್ ಅಂತರ ಇಟ್ಟು 1 ಹೆಕ್ಟರ್ಗೆ 3,096 ಗಿಡಗಳನ್ನ ಅಳವಡಿಸಬಹುದು. ಈಗ ಸಾಮಾನ್ಯವಾಗಿ ನಮ್ಮ ರೈತರು ಮಾಡೋದು 6 ಫೂಟ್ ಇಲ್ಲಾಂದ್ರೆ 5 ಫೂಟ್, ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡಬಹುದು. ಇದನ್ನ ಬಿಟ್ಟು ಇನ್ ಬೇರೆ ವಿಧಾನಗಳಲ್ಲಿ ಕೂಡ ನಾವು ನಾಟಿ ಮಾಡಬಹುದು. ಇನ್ನೊಂದು ಡಬಲ್ ರೋ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತಾರೆ, ಅಂದ್ರೆ 2 ಸಾಲಿನಲ್ಲಿ ಈಗ ಬಾಳೆ ಬೆಳೆಯೋದು. 2 ಸಾಲಿನಲ್ಲಿ ಬಾಳೆ ಹೇಗೆ ಬೆಳೆಯೋದಂದ್ರೆ ಗಿಡದಿಂದ ಗಿಡಕ್ಕೆ 4 ಫೂಟ್ ಅಂತರ, ಆಮೇಲೆ ಸಾಲಿನಿಂದ ಸಾಲಿಗೆ 4 ಫೂಟ್ ಅಂತರ, ಆಮೇಲೆ 2 ಸಾಲಿನ ನಡುವಿನ ಅಂತರ 6.5 ಫೂಟ್ ಇಟ್ಕೊಂಡು 1 ಹೆಕ್ಟರ್ಗೆ ನಾವು 5,200 ಗಿಡಗಳನ್ನು ಅಳವಡಿಸಬಹುದು. ಇದು ಡಬಲ್ ರೋ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತಾರೆ. ಈ ತರ ಮಾಡೋದ್ರಿಂದ ಕೂಡ ನಾವು ಬಾಳೆಯಲ್ಲಿ ಅಧಿಕ ಇಳುವರಿ ಪಡಿಬಹುದು. ಆಮೇಲೆ 3ನೇ ನಾಟಿ ವಿಧಾನ ಯಾವುದಂದ್ರೆ ಈಗ ಬಾಳೆಯನ್ನು ಅಧಿಕ ಸಾಂದ್ರತೆಯಲ್ಲಿ ಬೆಳೆಯೋದು. ಅದು ಹೇಗಂದ್ರೆ ನಾವು ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಮೊದಲೇ ಹೇಳಿದಂಗೆ 1 ಗುಣಿಗೆ ನಾವು 1 ಕಂದನ್ನು ಇಟ್ಟು 1 ಹೆಕ್ಟರ್ಗೆ 3,086 ಗಿಡಗಳನ್ನು ಅಳವಡಿಸ್ತೀವಿ. ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಅಂದ್ರೆ 1 ಗುಣಿಗೆ 3 ಕಂದಗಳನ್ನು ತ್ರಿಕೋನಾಕಾರದಲ್ಲಿ 1 ಫೂಟ್ ಅಂತರದಲ್ಲಿ ನಾಟಿ ಮಾಡೋದು. ಅಂದ್ರೆ ಗಿಡದಿಂದ ಗಿಡಕ್ಕೆ 6 ಫೂಟ್ ಅಂತರ ಬಿಟ್ಕೋಬೇಕು. ಸಾಲಿಂದ ಸಾಲಿಗೆ ಅಂದ್ರೆ ಗುಣಿಂದ ಗುಣಿಗೆ 10-12 ಫೂಟ್ ಅಂತರ ಇಟ್ಕೊಂಡು 1 ಗುಣಿಗೆ 3 ಕಂದಗಳನ್ನು ತ್ರಿಕೋನಾಕಾರದಲ್ಲಿ ನಾಟಿ ಮಾಡಿ 1 ಹೆಕ್ಟರ್ಗೆ ಹೆಚ್ಚು ಕಮ್ಮಿ 5,004 ಗಿಡಗಳನ್ನು ಅಳವಡಿಸಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಎಷ್ಟಂದ್ರೆ 60-69 ಟನ್ಸ್ 1 ಹೆಕ್ಟರ್ಗೆ ನಾವು ಬಾಳೆಯಲ್ಲಿ ಇಳುವರಿಯನ್ನು ಪಡೆಯಬಹುದು. ಗೊನೆಗಳ ತೂಕ ಅಂತದೇನೆ ಏನು ಕಡಿಮೆ ಆಗೋದಿಲ್ಲ, ಯಾಕಂದ್ರೆ ನಾವು ಅಷ್ಟು ಅಂತರದಲ್ಲೇ ಬೆಳ್ಕೊಂಡಿರ್ತೀವಿ, ಅದು ಮುಂಚೆ ಅಷ್ಟು ಸ್ಪೇಸಿಂಗ್ ನೋಡ್ಕೊಂಡೆ ಹಾಕೊಂಡಿರ್ತೀವಿ. ಹಂಗಾಗಿ ಇಲ್ಲಿ ಗೊನೆಗಳಿಗೆ ಯಾವುದೇ ತರದ ಹೊಡೆತ ಬೀಳೋದಿಲ್ಲ. ಚೆನ್ನಾಗಿ ಗೊಬ್ಬರ ಕೊಟ್ಟು ಮತ್ತೆ ಚೆನ್ನಾಗಿ ಹನಿ ನೀರಾವರಿ ಮುಖಾಂತರ ಆಗಲಿ, ನೀರಿಂದ ವ್ಯವಸ್ಥೆ ಆಗಲಿ, ಆಮೇಲೆ ಗೊಬ್ಬರ ವ್ಯವಸ್ಥೆ ನೀಟಾಗಿ ಕೊಟ್ಟು, ಆಮೇಲೆ ರೋಗ ಮತ್ತು ಕೀಟವನ್ನು ಚೆನ್ನಾಗಿ ನಾವು ಮ್ಯಾನೇಜ್ ಮಾಡಿದ್ದೆ ಅದರಲ್ಲಿ ನಮಗೆ ಗೊನೆಗಳಿಗೆ ಪ್ರಾಬ್ಲಮ್ ಏನು ಬರೋದಿಲ್ಲ, ಗೊನೆಗಳೆಲ್ಲ ಚೆನ್ನಾಗೇ ಬರ್ತಾವೆ. ಅದು ಮತ್ತೆ ಒಂದು ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ ಈ ಅಂತರನ್ನು ಮತ್ತೆ ಇದು ತಳಿಗನುಸಾರವಾಗಿರುತ್ತದೆ. ಎಲ್ಲ ತಳಿಯಲ್ಲೂ ಈ ಅಂತರನ್ನು ಯೂಸ್ ಮಾಡೋಕ್ಕಾಗಲ್ಲ. ಈಗ ನಾನು ಹೇಳಿದೆ ಡಬಲ್ ರೋ ಸಿಸ್ಟಮ್ ಆಫ್ ಪ್ಲಾಂಟಿಂಗಲ್ಲಿ ಎರಡು ಸಲ ಬೆಳೀತಂದರೆ ಈಗ ಡ್ವಾರ್ಫ್ ಕ್ಯಾವೆಂಡಿಷನ್ ಸಿಗ್ತಾವಲ್ಲ ಆ ತಳಿಯಲ್ಲಿಗೆ ಗಿಡದಿಂದ ಗಿಡಕ್ಕೆ 4 ಫುಟ್ಟು, ಸಾಲಿಂದ ಸಾಲಿಗೆ 4 ಫುಟ್ಟು, ಆಮೇಲೆ ಎರಡು ಸಾಲಿನ ಅಂತರ 6.5 ಫುಟ್ ಇಟ್ಕೋಬೇಕು. ಇದು ಡಾರ್ಫ್ ಕಂಡೀಷನ್ ಮಾತ್ರ ಮಾಡಬೇಕು. ಈಗ ನಾವು ಯಾಲಕ್ಕಿ ಬಾಳೆ, ರಸ್ತಾಳಿ ಬಾಳೆ, ಆಮೇಲೆ ಗ್ರ್ಯಾಂಡ್ ಏನೇನು ಅಂತೇಳಿ ಜೀನೇನ್ ಬಾಳೆ, ಆಮೇಲೆ ರೊಬೋಸ್ಟಾ ಬಾಳೆ, ಈ ಬಾಳೆ ಬೆಳೆದ್ರೆ ಈ ಡಬಲ್ ರೋ ಸಿಸ್ಟಮ್ ಪ್ಲಾಂಟಿಂಗಲ್ಲಿ ಗಿಡದಿಂದ ಗಿಡಕ್ಕೆ 5 ಫುಟ್ ಅಂತರ ಇಟ್ಕೋಬೇಕು. ಯಾಕಂದರೆ ಈ ಅಂತರ ಅನ್ನೋದು ಮೇನ್ಲಿ ಡಿಪೆಂಡ್ಸ್ ಆನ್ ಇದು ಹೈಟ್ ಆಗಿರ್ಬೋದು, ತಳಿಗೆ ಅನುಸಾರವಾಗಿರ್ತದೆ. ಎಲ್ಲ ತಳಿಗೂ ಒಂದೇ ಅಂತರ ಯೂಸ್ ಮಾಡೋಕ್ಕಾಗಲ್ಲ. ಈಗ ನಾವು ಸಾಮಾನ್ಯ ಎಲ್ಲ ಬಾಳೆಯಲ್ಲೂ ಮಾಮೂಲಿ ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳಿಬೇಕು ಅಂದರೆ 5 ಫುಟ್ ಅಥವಾ 6 ಫುಟ್ ಇಡ್ತಾರೆ. ಬಟ್ ಈ ಡಬಲ್ ಎರಡು ಲೈನ್ ಒಟ್ಟೊಟ್ಟಿಗೆ ಹತ್ತಿರವಾಗಿರೋದ್ರಿಂದ ನಾವು ತಳಿ ನೋಡಿಕೊಂಡು ಆ ಅಂತರನ್ನು ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಸುಹಾಸಿನಿ ಅವರ ಕಂದುಗಳ ನಿರ್ವಹಣೆಯ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ತೀರಾ? ಈಗ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಂದು ಗುಣಿಗೆ ಒಂದು ಕಂದನ್ನು ಹಾಕಿ ಬಾಳೆ ಬೆಳೀತಾ ಇರ್ತೀವಿ. ಆಗ ಕಂದುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂದರೆ ತಾಯಿ ಗಿಡ ಹೂ ಬಿಡೋವರೆಗೂ ಅದರ ಪಕ್ಕದಲ್ಲಿ ಬರುವಂಥ ಎಲ್ಲ ಕಂದುಗಳನ್ನು ನಾವು ತೆಗೆದು ಹಾಕ್ತಾ ಇರಬೇಕು. ಒಂದ್ಸಲ ತಾಯಿ ಗಿಡ ಹೂ ಬಿಡಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಒಂದು ಆರೋಗ್ಯವಾಗಿರುವಂಥ ಕಂದನ್ನು ಉಳಿಸ್ಕೋಬೇಕು. ತಾಯಿ ಗಿಡದ ಜೊತೆಗೆ ಒಂದು ಆರೋಗ್ಯ ಕಂದನ್ನು ಉಳಿಸ್ಕೋಬೇಕು. ಮತ್ತು ತಾಯಿ ಗಿಡ ಹೂ ಬಿಟ್ಟು ನೆಕ್ಸ್ಟ್ ಗೊನೆ ಕಟಾವು ಮಾಡಿದ್ಮೇಲೆ ಇನ್ನೊಂದು ಆರೋಗ್ಯವಂತ ಕಂದನ್ನು ಉಳಿಸ್ಕೋಬೇಕು. ಅಂದರೆ ಟೋಟಲ್ ನಾವು ಒಂದ್ಸಲ ಹಚ್ಚಿರೋ ಬಾಳೆಯಿಂದ ಒಂದು ಮುಖ್ಯ ಬೆಳೆ ಆಮೇಲೆ ಎರಡು ಕೂಳೆ ಬೆಳೆಯನ್ನು ತಗೋಬೇಕು. ಇದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ನಮಗೆ ಇಳುವರಿಯಲ್ಲಿ ಕಮ್ಮಿ ಬರುತ್ತೆ. ಅಂದರೆ ಕೂಳೆ ಬಾಳೆ ಇಳುವರಿಯಲ್ಲಿ ಕಮ್ಮಿ ಬರುತ್ತೆ, ಸೈಜು ಕಮ್ಮಿ ಆಗುತ್ತೆ, ಆಮೇಲೆ ರೋಗ ಕೀಟಗಳ ತೊಂದರೆನೂ ಜಾಸ್ತಿ ಆಗುತ್ತೆ. ಆದರೆ ನಾವು ಕೆಲವೊಂದು ಕಡೆ ಇಲ್ಲೆಲ್ಲ ಸರ್ವೆ ಅದು ಎಲ್ಲ ಹೋಗಿ ನೋಡಿದಲ್ಲಿ ಕೆಲವೊಂದು ರೈತರುಗಳೆಲ್ಲ ಒಂದು ಮುಖ್ಯ ಬಾಳೆ ಜೊತೆಗೆ 4-5 ಕೂಳೆ ಬಾಳೆಗಳನ್ನ ತಗೋತಾರೆ. ಹಾಗೂ ತಗೋಬಹುದು, ಆದರೆ ಅದರಲ್ಲಿ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಈ ಸೈಡ್ ಬರುವಂಥ ಸಣ್ಣ ಸಣ್ಣ ಮರಿಗಳನ್ನೆಲ್ಲ, ಅಂದರೆ ಮರಿ ಅಂದರೆ ಕಂದುಗಳನ್ನೆಲ್ಲ ತೆಗೆದುಹಾಕಬೇಕು. ಆಮೇಲೆ ಈಗ ಒಣಗಿರೋದು ಮತ್ತು ರೋಗಗ್ರಸ್ತ ಎಲೆಗಳನ್ನೆಲ್ಲ ಆವಾಗವಾಗ ತೆಗೆದುಹಾಕ್ತಾ ಇರಬೇಕು. ಈ ಥರ ನಾವು ವೆಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಒಂದು ಮುಖ್ಯ ಬಾಳೆಯಿಂದ 4-5 ಕೂಳೆ ಬಾಳೆ ತಗೋಬೋದು. ಬಟ್ ಆದರೆ 4 ತಗೊಳ್ಳೋದು ಸೂಕ್ತ ಅಲ್ಲ, ಒಂದು ಮುಖ್ಯ ಬಾಳೆ ಜೊತೆಗೆ 2 ಕೂಳೆ ಬಾಳೆಯನ್ನು ಮಾತ್ರ ತಗೋಬೋದು. ಒಂದು ಸಾರಿ ಒಂದು ಗಿಡಕ್ಕೆ ಬಾಳೆಗೊನೆ ಬಿಡ್ತು ಅಂದ್ರೆ ಆ ಗಿಡದ ಆಯುಸ್ಸ ಮುಗೀತು ಅಂತ ಹೇಳ್ತಾರೆ. ಈ ಗಿಡ ಮತ್ತೆ ಗೊನೆ ಬಿಡುವಂತ ಸಾಧ್ಯತೆ ಅದನೋ, ಅಥವಾ ಈ ತಾಯಿ ಗಿಡದ ನಿರ್ವಹಣೆಯನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು? ಒಂದ್ಸಲ ತಾಯಿ ಗಿಡ ನಾವು ಗೊನೆ ಕಟಾವ್ ಮಾಡ್ತೀವಿ ಅಂದ್ರೆ ಅದನ್ನ ಹಂತ ಹಂತವಾಗಿ ಕಟ್ ಮಾಡ್ಬೇಕು. ಅದನ್ನ ಮೊಟ್ಟೋಕಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಈಗ ಹಂತ ಹಂತವಾಗಿ ಯಾಕೆ ಕಟ್ ಮಾಡ್ಬೇಕು ಅಂದ್ರೆ ಈಗ ಗಿಡ ಕಟ್ಟಾದ್ಮೇಲೆ ಆ ಸೂಡೋ ಸ್ಟೆಮ್ ಅಂತ ಏನಂತೀವಲ್ಲ ನಾವು ಸ್ಟೆಮ್, ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಹಾಗೆ ವೇಸ್ಟ್ ಆಗಿ ಹೋಗುತ್ತೆ. ಹಂಗಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈಗ ಗಿಡನ ಅರ್ಧ ಕಟ್ ಮಾಡೋದ್ರಿಂದ ಆ ಪೋಷಕಾಂಶಗಳು ವಾಪಸ್ಸು ಈಗ ನಾವು ಕಂದೇನು ಬಿಟ್ಟಿರ್ತೀವಲ್ಲ ಆ ಮರಿ ಕಂದುಗಳಿಗೆ ಹೋಗುತ್ತೆ. ಹಂಗಾಗೋ ಸಲುವಾಗಿ ನಾವು ಒಂದ್ಸಲ ಗೊನೆ ಕಟಾವು ಮಾಡಿದ್ಮೇಲೆ ಹಂತ ಹಂತವಾಗಿ ಅದನ್ನ ಒಣಗೋ ತನಕ ಅಂತಲ್ಲ, ಒಟ್ಟು ಒಂದು ವಾರ ಅಂತರದಲ್ಲಿ ನಾವು ಹಂತ ಹಂತವಾಗಿ ಇದನ್ನ ತೆಗೀತಾ ಹೋಗಿ ಸುಮ್ಮನೆ ನಾವು ವೇಸ್ಟ್ ಮಾಡಿ ಆ ದಿಂಡನ್ನು ಕಟ್ ಮಾಡಿ ಎಸೆಯೋದ್ರಿಂದ ಆ ಲಾಭ ಇಲ್ಲ. ಹಾಗಾಗಿ ನಾವು ಅರ್ಧ ಕಟ್ ಮಾಡ್ಬೇಕು. ಈ ಪೋಷಕಾಂಶಗಳು ಒಂದ್ಸಲ ನಾಟಿ ಮಾಡಿದ್ಮೇಲೆ ಈಗ ಶಿಫಾರಸು ಮಾಡಿದ 175 ಗ್ರಾಮ್ ಸಾರಜನಕ, 105 ಗ್ರಾಮ್ ರಂಜಕ, ಆಮೇಲೆ 220 ಗ್ರಾಮ್ ಈ ಪೊಟ್ಯಾಶ್, ಇದನ್ನು ಗಿಡ ನಾಟಿ ಮಾಡಿದ್ಮೇಲೆ 2ನೇ ತಿಂಗಳು ಆಮೇಲೆ 4ನೇ ತಿಂಗಳು 6ನೇ ತಿಂಗಳಿಗೆ 3 ಸಮ ಕಂತುಗಳಲ್ಲಿ ಕೊಡಬೇಕು. ಈ ಥರ ನಾವು ಶಿಫಾರಸು ಮಾಡಿದ ರೀತಿಯಲ್ಲಿ ಬಾಳೆಗೆ ಗೊಬ್ಬರನ್ನು ಕೊಟ್ಟರೆ ನಮಗೆ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು. ಈ ಬಾಳೆ ಗಿಡಗಳ ಮಧ್ಯೆ ನಾವು ಬೇರೆ ಏನಾದರೂ ಬೆಳೆಯನ್ನು ಬೆಳಿಬಹುದಾ, ಬೇರೆ ಗಿಡಗಳನ್ನು ಹಚ್ಚಬಹುದಾ? ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಬಾಳೆಯಲ್ಲಂತನೇ ಅಲ್ಲ, ಎಲ್ಲ ಬೆಳೆ ಹಚ್ಚಿದ ಮೇಲೆ ಕಳೆ ಅಂತರೂ ಬರೋದು ಸಾಮಾನ್ಯ. ಈಗ ಹಾಗೆ ನಾವು ಬಾಳೆಯಲ್ಲೂ ಕೂಡ ಈ ನಾಟಿ ಮಾಡಿದ್ರಿಂದ ಹಿಡಿದು 3 ಅಥವಾ 4-5 ತಿಂಗಳವರೆಗೂ ನಾವು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಳೆ ಬೆಳವಣಿಗೆಯನ್ನು ಕಾಣ್ತೀವಿ. ಬಾಳೆ ಹಚ್ಚಿದ್ರಿಂದ ಹಿಡಿದು 3 ಅಥವಾ 4 ತಿಂಗಳೊಳಗಡೆ ದ್ವಿದಳ ಧಾನ್ಯ ಬೆಳೆಯಾದ ಅಲಸಂದಿಯನ್ನು ಬೆಳೆದು ಈ ಕಳೆಯನ್ನು ನಾಶ ಮಾಡ್ಬೋದು. ಒಂದು ಅಂತರ ಬೆಳೆಯಾಗಿ ಅಲಸಂದಿಯನ್ನು ಬೆಳೆದು 45 ದಿನ ಆದಮೇಲೆ ಈ ಅಲಸಂದಿಯನ್ನು ಕಟಾವು ಮಾಡಿ ಅಲ್ಲೇ ಮಣ್ಣಿಗೆ ಸೇರಿಸ್ಬೇಕು. ಈ ಮೊದಲನೇ ಅಂತರ ಬೆಳೆಯಾದ ಅಲಸಂದಿಯನ್ನು ಕಟಾವು ಮಾಡಿ ಮಣ್ಣಿಗೆ ಸೇರಿಸಿದ ನಂತರ ಮತ್ತೆ 10-15 ದಿವಸ ಗ್ಯಾಪ್ ಬಿಟ್ಟು ಆ ಅಂತರ ಬಿಟ್ಟು ಮತ್ತೆ ಇನ್ನೊಂದು ಅಂತರ ಬೆಳೆಯಾಗಿ ಈ ಅಲಸಂದಿಯನ್ನು ಬೆಳೆದು ಅದನ್ನು ವಾಪಸ್ ಪುನಃ 45 ದಿನ ಆದ ನಂತರ ಅದನ್ನು ಕಟಾವು ಮಾಡಿ ಅಲಸಂದಿನ ಕಟಾವು ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ನಮಗೆ ಬರೀ ಕಳೆ ನಿಯಂತ್ರಣ ಅಲ್ಲದೇ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ಬೋದು. ಅಂದರೆ ಅದಕ್ಕೆ ಹಸಿರೆಲೆ ಗೊಬ್ಬರ ಕೊಟ್ಟಂಗೂ ಆಗುತ್ತೆ ನಾವು ಬಾಳೆಗೆ, ಹಾಗೆ ಮತ್ತು ಬಾಳೆಯಲ್ಲಿ ಈ ಕಳೆಗಳ ನಿಯಂತ್ರಣವನ್ನು ಕೂಡ ಮಾಡ್ಬೋದು. ಈ ಅಲಸಂದೆ ಅಷ್ಟೇ ಅಲ್ಲ, ಈಗ ಬಾಳೆಯಲ್ಲಿ ಮೊದಲನೇ ಹಂತದಲ್ಲಿ ಅಂದರೆ 3 ಅಥವಾ 4 ತಿಂಗಳುಗಳ ಒಳಗೆ ನಾವು ಈರುಳ್ಳಿಯನ್ನು ಉತ್ತಮ ಅಂತರ್ಬೆಳೆಯಾಗಿ ತಗೋಬೋದು. ಇದರಲ್ಲಿ ಬಾಳೆಯಲ್ಲಿ ಈರುಳ್ಳಿಯನ್ನು ಬೆಳೆದು ಬಾಳೆಯ ಮುಖ್ಯ ಬೆಳೆಯ ಆದಾಯದ ಜೊತೆಗೆ ಈ ಈರುಳ್ಳಿಯ ಅಂತರಬೆಳೆಯ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಬಾಳೆಗೊನೆಗಳು ಗಿಡಕ್ಕೆ ಭಾರ ಆಗದ ರೀತಿ ಒಳಗೆ ನಾವು ಗಿಡವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು? ಗೊನೆಗಳು ಉತ್ತಮ ರೀತಿಯಲ್ಲಿರಬೇಕು, ಹಣ್ಣು ಪೋಷಕಾಂಶ ಭರಿತವಾಗಿರಬೇಕು, ಬಹಳಷ್ಟು ಹೆಲ್ದಿ ಫ್ರೂಟ್ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಬಾಳೆಹಣ್ಣುಗಳನ್ನು ಪಡಿಬೇಕು ಅಂದಾಗ ಗಿಡಗಳಿಗೆ ಏನೆಲ್ಲ ಗೊಬ್ಬರ ರಾಸಾಯನಿಕಗಳನ್ನು ಬಳಸಬೇಕು ಅಂತ ಹೇಳ್ತೀರಿ? ಈ ನಮಗೆ ಗೊನೆಗಳ ತೂಕ ಗೊನೆಗಳ ಗಾತ್ರ ಹೆಚ್ಚಿಗೆ ಆಗಬೇಕಂದ್ರೆ ಗೊನೆ ಹೊರ ಬಂದ 10-15 ದಿನಗಳ ನಂತರ ಗೊನೆಯ ಕೊನೆ ಹಣೆಗೆ ಕಂಪ್ಲೀಟಾಗಿ ಓಪನ್ ಆದ ನಂತರ ಈ ಸಸ್ಯವರ್ಧಕ ಅಂತ ಏನು ಸಿಗುತ್ತಲ್ಲ 2,4-D ಅದು 30 mg 1 ಲೀಟರ್ ನೀರಲ್ಲಿ ಕರಗಿಸ್ಬಿಟ್ಟು ಆ ಗೊನೆಗೆ ಸಂಪೂರ್ಣವಾಗಿ ಸಿಂಪರಣೆ ಮಾಡಬೇಕು. ಕನಿಷ್ಠ ಆದರೂ 1 ಗೊನೆಗೆ 250 mL ಆ 2,4-D ದ್ರಾವಣವನ್ನು ನಾವು ಸಿಂಪರಣೆ ಮಾಡಿದ್ರೆ ನಮಗೆ ಹೆಚ್ಚಿನ ಗಾತ್ರದ ಬಾಳೆ ಹಣ್ಣುಗಳನ್ನ ಪಡೆಯಬಹುದು. ಅದು ಕಡಿಮೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಇಷ್ಟೇ 30 mg 1 ಲೀಟರ್ ನೀರಲ್ಲಿ ಹಾಕಿ ಸಿಂಪರಣೆ ಮಾಡೋದ್ರಿಂದ ನಮ್ಗೆ ಯಾವುದೇ ತರ ಹಾನಿಯನ್ನು ಆಗೋದಿಲ್ಲ. ಒಟ್ಟಿನಲ್ಲಿ ಈ ಬಾಳೆಯ ಬೆಳೆ ಬಗ್ಗೆ ಇದನ್ನ ಒಂದು ಲಾಭದಾಯಕ ಬೆಳೆಯನ್ನಾಗಿ ನಾವು ಬೆಳಿಬಹುದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ತಾವು ಏನು ಸಂದೇಶವನ್ನು ಕೊಡ್ತೀರಿ? ಆಕರ್ಷಕ ಮತ್ತು ಕಲೆ ಮತ್ತು ಚುಕ್ಕೆ ರಹಿತ ಆಮೇಲೆ ಕೀಟ ಬಾಧೆಯಿಂದ ತೊಂದರೆ ಆಗುತ್ತೆ ಗೊನೆ ಬಿಟ್ಟ ನಂತರ. ತುಂಬ ಆಕರ್ಷವಾದ ಗೊನೆಗಳನ್ನ ನಾವು ಪಡೀಬೇಕು ಅಂದರೆ ಈ ಗೊನೆಗಳಿಗೆ ಹೊದಿಕೆ ಮಾಡಬೇಕು. ಈ ಹೊದಿಕೆ ಹೇಗೆ ಮಾಡಬೇಕು ಅಂದರೆ 200 gauge ದಪ್ಪದ ಒಂದು ಪ್ಲಾಸ್ಟಿಕ್ ಚೀಲ, ಆ 200 gauge ಪ್ಲಾಸ್ಟಿಕ್ ಚೀಲ ಅದು ಬಿಳಿ ಅಥವಾ ನೀಲಿ ಬಣ್ಣದಾಗಿರಬೇಕು. ಈ ಥರ ಪ್ಲಾಸ್ಟಿಕ್ ಚೀಲದಿಂದ ಗೊನೆನ ಹೊದಿಕೆ ಮಾಡಬೇಕು. ಹೊದಿಕೆ ಮಾಡಿರುವಂಥ ಚೀಲಕ್ಕೆ 60-70 ರಂಧ್ರಗಳಿರಬೇಕು. ಗೊನೆ ಬಿಟ್ಟ 10-15 ದಿನಗಳ ನಂತರ ಕೊಯ್ಲು ಮಾಡೋ ತನಕ ಇದನ್ನ ಹೊದಿಕೆ ಮಾಡಿದ್ರೆ ನಮಗೆ ಆಕರ್ಷಕವಾದ ಗೊನೆಗಳನ್ನ ಪಡಿತೀವಿ. ಸುಹಾಸಿನಿ ಜಾಲ್ವಾ ದೇವರ, ಇಷ್ಟೊತ್ತಿನವರೆಗೂ ಈ ಬಾಳೆ ಕೃಷಿ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಗೆ ನೀವು ನೀಡಿದ್ದೀರಿ. ಅಕಸ್ಮಾತ್ತಾಗಿ ನಮ್ಮ ರೈತರು, ರೈತ ಮಹಿಳೆಯರು ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡಿಬೇಕು ಅಂದ್ರೆ ತಮ್ಮನ್ನ ಸಂಪರ್ಕಿಸಬಹುದಾ? ನನ್ನ ಮೊಬೈಲ್ ಸಂಖ್ಯೆ 9731055269. ಧನ್ಯವಾದಗಳು ಸುಹಾಸಿನಿ ಜಾಲ್ವಾದಿಯವರ. ಬಾಳೆ ಬೆಳೆಯ ಬಗ್ಗೆ, ಬಾಳೆಯ ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ದೇವಕ್ಕ, ಏನ್ ಚಂದ ಹೇಳ್ಯಾರ ಬಾಳೆಹಣ್ಣು ಬೆಳೆಯೋದು. ನೀ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬೇಡ. ಇಲ್ಲ, ಮುಂದಿನ ಸಲ ನೋಡು ನನ್ನ ಪುಟ್ಟಿ ತುಂಬಾ ಒಳ್ಳೆ ಚಂದನ್ ಹಣ್ಣು ತಗೊಂಡ್ಬರ್ತೇನೆ ನಿನಗೆ. ಮತ್ ನೀ ಮನ್ಯಾಗ ಬೆಳೆಸು ಬಾಳೆ ಗಿಡಕ್ಕ ಇದೆಲ್ಲಾ ಅವ್ರ ಏನ್ ಹೇಳ್ಯಾರ ನೋಡು, ಕಾಳಜಿ ಮಾಡ. ಆಮೇಲೆ ಇನ್ನೂ ಒಂದ್ ನೋಡು, ನಾವು ಬರೇ ನಮ್ಮ ಇದ್ದ ಜಾಗದಾಗ ಒಂದೇ ತರದ ಬಾಳೆಹಣ್ಣು ಬೆಳಿಬಹುದು ಅಂತ ಅನ್ಕೊಂಡಿದ್ವಿ. ಎಲ್ಲಾ ತರದ್ದು ಬೆಳಿಬಹುದು ಅಂತ ನೋಡ. ನಿನ್ನ ಹೊಲ್ದಾಗ ಚಲೋತ್ನಾಗಿ ಇಂತಾವು ಬೆಳಿ ಬೆಳೆಸು, ಮತ್ತೇನ ಜನ ನನಗ್ ಬೇಕು ನಿನಗ್ ಬೇಕಂತ ಬಾಳೆಹಣ್ಣು ಮಾರಾಟ ಆಗ್ತಾವ್ ನೀನು. ಸರಿ ಸರಿ ಬಾ, ಹೋಗ್ಬರ್ಲೇ ಹಂಗಾರಿನ ನಡಿ. ಬಾಳೆಹಣ್ಣ್ರಿ, ಬಾಳೆಹಣ್ಣು. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಇದುವರೆಗೆ ಗ್ರಾಮಲಕ್ಷ್ಮಿ ಬಾಳೆ ಬೆಳೆ ಬೇಸಾಯ ಈ ಕುರಿತು ಸುಹಾಸಿನಿ ಜಾಲವಾದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಿದ್ದಾಪುರದ ಸಾಬವ್ವ ರಾಣವ್ವ ಗಸ್ತಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಚೌಡ್ಕಿ ಪದ ಕೇಳುತ್ತಿರುವಿರಿ.